ಅದರಲ್ಲಿ ಇನ್ನೂ ಅವ್ರಿಗೆ ಸಮಂಜಸವಾಗಿ ತಿಳಿಲಿಲ್ಲ, ನಿಖರವಾಗಿ ಅಷ್ಟೊಂದು ಅನಿಸ್ಲಿಲ್ಲ ಅಂದರೆ ಅವಾಗ ನಮಗೆ ಫೋನ್ ಮುಖಾಂತರ ನಮಗೆ ಫೋನ್ ಮಾಡಿದ್ರು ನಾವು ಹೆಚ್ಚಿನವಾದಂಥ ಅವರ ಬ್ಲಾಕ್ ಅಥವಾ ಅವರ ಹಳ್ಳಿ ಇರ್ಬೋದು ಅವ್ರ ಹೋಬಳಿ ಇರ್ಬೋದು ಆ ಮಟ್ಟಕ್ಕೆ ಉಪಯೋಗ ಆಗ್ತಕ್ಕಂಥ ಮಾಹಿತಿಯನ್ನು ನಾವು ಕೊಡ್ತೀವಿ. ಪಾಟೀಲ್ ರೀ, ಮಾತಾಡ್ಕೊಂತ ಕುಂತ್ರೆ ಇಂಥ ಒಂದು ವಿಷಯ ಇಟ್ಕೊಂಡು ಹೌದು ಎಷ್ಟು ತಾಸಾದರೂ ಮುಗಿಯಲ್ಲ, ಆದ್ರೆ ನಮಗೂ ಒಂದು ಕಾಲಮಿತಿ ಇದೆಯಲ್ಲ, ಮುಗಿಯಾಕೆ ಬಂತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿ ಕೊಟ್ಟರು. ಇನ್ನೂ ಏನಾದರೂ ರೈತರಿಗೆ ತಲೆಯೊಳಗೆ ಪ್ರಶ್ನೆ ಇದ್ರೆ ನಿಮ್ಮ ಫೋನ್ ನಂಬರ್ ಕೊಟ್ಟರೆ ಅವ್ರಿಗೆ ಅವಶ್ಯ 944-906-3318 ಇನ್ನೊಂದ್ಸಲ ಹೇಳ್ಬಿಡ್ನ. ಹೌದು 944-906-3318 ಈ ಸಂಖ್ಯೆಗೆ ಫೋನ್ ಮಾಡಿ ಡಾಕ್ಟರ್ ಆರ್ ಎಚ್ ಪಾಟೀಲ್ ಅವ್ರ ಜೊತೆ ಮಾತಾಡಬಹುದು, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬಹುದು. ಪಾಟೀಲ್ ರೀ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಧನ್ಯವಾದ. ಗ್ಯಾರಂಟಿ ಏನ್ ಗ್ಯಾರಂಟಿ, ಏನ್ ತಮಾಷೆ ಮಾಡ್ತಾರಪ್ಪ, 60 ವರ್ಷ ಕರ್ನಾಟಕನ ನೆಟ್ ಅಭಿವೃದ್ಧಿ ಮಾಡಿದಿದ್ರೆ ಇವತ್ತು ಗ್ಯಾರಂಟಿ ಕೊಡ್ಬೇಕಾಗಿರ್ಲಿಲ್ಲ. ನನ್ ಓಟು ಸುಳ್ಳಿನ ಗ್ಯಾರಂಟಿಗಲ್ಲ, ಮೆಟ್ರೋ ಹೈವೇ ಏರ್ಪೋರ್ಟ್ ಸ್ಕೂಲ್ಸ್ ಸ್ಕಿಲ್ ಸೆಂಟರ್ ನ ನೀಡಿದವ್ರಿಗೆ. ನನ್ ಓಟು ಡಬಲ್ ಸ್ಪೀಡ್ಗೆ, ಡಬಲ್ ಬೆನಿಫಿಟ್ಸ್ಗೆ, ಮೋದಿಯವರ ಡಬಲ್ ಇಂಜಿನ್ ಸರ್ಕಾರಕ್ಕೆ. ಈ ಬಾರಿಯ ನಿರ್ಧಾರ ಬಹುಮತ ಬಿಜೆಪಿ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಈಗ ಕೇಳಿ ಸಂಪ್ರದಾಯದ ಪದ. ಕಲಾವಿದರು ಧಾರವಾಡದ ಕ್ಯಾರ್ಕೊಪ್ಪದ ದ್ಯಾಮೋವಾ ನಿಂಗಪ್ಪ ಕಳಸಪ್ಪನವರ್ ಹಾಗೂ ಸಂಗಡಿಗರು.